ಸಾರ್ವಜನಿಕರಿಗೆ ಗಮನಿಸಿ, ಸಹಬಾಳ್ವೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುತ್ತದೆ. ಸಾರ್ವಜನಿಕರಿಗಾಗಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡದ ವ್ಯಕ್ತಿಗಳ ಮೇಲೆ ದೌರ್ಜನ್ಯವೆಸಗುವುದು ಅಪರಾಧವಾಗಿದೆ. ಇತರೆ ಜಾತಿ ವ್ಯಕ್ತಿಗಳು ಈ ರೀತಿ ದೌರ್ಜನ್ಯವೆಸಗಿದಲ್ಲಿ ಕಾನೂನು ಪ್ರಕಾರ ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಅಂತಹ ಅಪರಾಧವೆಸಗಿದ ಇತರೆ ಜಾತಿಯ ವ್ಯಕ್ತಿಗಳ ಮೇಲೆ ದೌರ್ಜನ್ಯ ಪ್ರತಿಬಂಧ ಕಾಯ್ದೆ ಅನ್ವಯ ಪ್ರಕರಣ ದಾಖಲಿಸಲಾಗುತ್ತದೆ. ದೌರ್ಜನ್ಯಕ್ಕೆ ಒಳಗಾದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವ್ಯಕ್ತಿಗಳು ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಬಹುದು. ಎಲ್ಲರೂ ಒಂದಾಗಿ ಬಾಳೋಣ, ಎಲ್ಲರೂ ಒಂದಾಗಿ ಬೆಳೆಯೋಣ. ಪ್ರಕಟಣೆ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ದಾವಣಗೆರೆ. ಇದೊಂದು ಪ್ರಕಟಣೆ ಕೇಳಿದರೆ ಗಮನಿಸಿ, ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳು, ಅಂದರೆ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ಅಪಘಾತ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಹಾಗೂ ಕುಟುಂಬ ನ್ಯಾಯಾಲಯದ ಪ್ರಕರಣಗಳು, ಹೆಣ್ಣು ಮಕ್ಕಳಿಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲಿನ ಪ್ರಕರಣಗಳು, ವಿದ್ಯುಚ್ಛಕ್ತಿ ಜಲಮಂಡಳಿ ಸಾಲದ ಹಣದ ವಸೂಲಾತಿ ಪ್ರಕರಣಗಳು ಹಾಗೂ ನ್ಯಾಯಾಲಯದಲ್ಲಿ ಬರಬಹುದಾದ ಇತರೆ ಯಾವುದೇ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ದಿನಾಂಕ 8/3/2025 ಶನಿವಾರದಂದು ನಡೆಯುವ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು. ಇದಕ್ಕಾಗಿ ಜಿಲ್ಲಾ ನ್ಯಾಯಾಲಯದ ಸಮುಚ್ಚಯದಲ್ಲಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಗಳನ್ನು ಹಾಗೂ ತಾಲೂಕು ನ್ಯಾಯಾಲಯಗಳಲ್ಲಿರುವ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಗಳನ್ನು ಸಂಪರ್ಕಿಸಬಹುದು ಅಥವಾ ಕಾನೂನು ಸಹಾಯವಾಣಿ ಸಂಖ್ಯೆ 151000 ಇದನ್ನು ಸಂಪರ್ಕಿಸಬಹುದು. ಗಮನಿಸಿ, ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯುವ ದಿನಾಂಕ 8/3/2025 ಅಂದರೆ 8/3/2025 ಶನಿವಾರ. ಸಹಾಯವಾಣಿ ಸಂಖ್ಯೆ 151000. ಪ್ರಕಟಣೆ ಕೇಳಿದಿರಿ. ಅಳ್ಬೇಡ ಕಣಮ್ಮ, ನಿನಗೂ ಮತ್ತೆ ಬಾಳ್ ಸಿಗುತ್ತೆ. ಅದ್ ಹೆಂಗೆ ಆಯ್ತದೆ ಕನಕ? ನಾನು ವಿಧುವೆ, ನನ್ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡೋಕೆ ಯಾರಿದ್ದಾರೆ? ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿಧವೆಯರ ಹೊಸ ಬದುಕನ್ನು ರೂಪಿಸಲು ಅಂತಹ ದಂಪತಿಗಳಿಗೆ 3 ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ಒಂದೇ ಬಾರಿಗೆ ನೀಡಲಾಗುತ್ತಿದೆ. ವಿಧವೆಯ ವಯೋಮಿತಿ 18-42 ವರ್ಷದೊಳಗಾಗಿರಬೇಕು. ವರನ ವಯೋಮಿತಿ 21-45 ಆಗಿರಬೇಕು. ಮರು ವಿವಾಹದ ಬಗ್ಗೆ ನೋಂದಾಯಿಸತಕ್ಕದ್ದು. ಸರಳ ವಿವಾಹ ಪ್ರೋತ್ಸಾಹ ಧನ ಪಡೆದಿದ್ದಲ್ಲಿ ಅಂತಹ ದಂಪತಿಗಳಿಗೆ 2.5 ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುವುದು. ಪ್ರಕಟಣೆ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ದಾವಣಗೆರೆ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಶಿವಮೊಗ್ಗ ಜಿಲ್ಲೆ ಹನುಮಘಟ್ಟ ಗ್ರಾಮದ ಪ್ರಗತಿಪರ ರೈತ ಮಹಿಳೆ ಶ್ರೀಮತಿ ಗೀತಾ ಅವರೊಂದಿಗೆ ಕೃಷಿ ಅನುಭವಗಳ ಕುರಿತು ಸಂದರ್ಶನ. ಇವರನ್ನು ಸಂದರ್ಶಿಸಿದ್ದಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರೆ, ಇವತ್ತು ನಮ್ಮ ಜೊತೆ ಒಬ್ಬ ಪ್ರಗತಿಪರ ರೈತ ಮಹಿಳೆಯರಿದ್ದಾರೆ. ಇವರು ಹರಮಘಟ್ಟ, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆ ಹರಮಘಟ್ಟ ಊರಿನವರು. ಇವತ್ತು ಏನು ಈ ಕೃಷಿ ನಿರತ ಮಹಿಳಾ ದಿನಾಚರಣೆ ಈ ಒಂದು ಕಾರ್ಯಕ್ರಮದಲ್ಲಿ ಇವರು ಭಾಗವಹಿಸಿದ್ದಾರೆ. ಜೊತೆಗೆ ಈಗ ನಮ್ಮ ಆಕಾಶವಾಣಿಗೆ ಇವರು ತಮ್ಮ ಒಂದು ಕೃಷಿ ಅನುಭವದ ಮಾಹಿತಿಯನ್ನ ಹೇಳಲಿಕ್ಕಿದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್. ಸರ್ ತುಂಬೂರದೇ, ನಿಮಗೂ ಕೂಡ ಸ್ವಾಗತ. ನನ್ನ ಹೆಸರು ಗೀತಾ ಅಂತ ಹೇಳಿ, ನಾನು ಮಾಜಿ ತಾಲೂಕು ಪಂಚಾಯತ್ ಸದಸ್ಯೆ ಮತ್ತೆ ಕೃಷಿ ಮಹಿಳೆ ಕೂಡ. ನನ್ನದು 1.7 ಎಕರೆ ಜಮೀನಿದೆ, ಅದರಲ್ಲಿ 5 ಎಕರೆ ನಾವು ಈಗ 4 ವರ್ಷ ಆಯಿತು. 1 ಹೆಕ್ಟೇರ್ ಅಡಿಕೆಯನ್ನು ಕಟ್ಟಿದ್ವಿ, 1 ಹೆಕ್ಟೇರ್ಗೆ ತೆಂಗನ್ನು ಕಟ್ಟಿದ್ವಿ, 2 ಎಕರೆಯಲ್ಲಿ ಮೆಕ್ಕೆಜೋಳನ ಸರ್ ಬೆಳೀತಾ ಇದ್ವಿ. ಈ ಕಳೆದ 3 ವರ್ಷಗಳಿಂದ ಒಂದು ಅತಿವೃಷ್ಟಿ ಅನಾವೃಷ್ಟಿಯ ಪರಿಣಾಮವಾಗಿ ಒಂದಷ್ಟು ರೈತರುಗಳು ನಾವು ಸ್ವಲ್ಪ ಬರ್ಡನ್ ಆದ್ವಿ. ಯಾಕೆಂದ್ರೆ ಮೆಕ್ಕೆಜೋಳದಿಂದ ನಮ್ಗೆ ತುಂಬಾನೇ ಲಾಸ್ ಆಯ್ತು. ಯಾಕೆಂದ್ರೆ ಹದವರಿತು, ಮಳೆ ಸಿಗ್ಲಿಲ್ಲ. ಮಳೆ ಬರೋ ಸಮಯದಲ್ಲಿ, ಇನ್ನೇನು ತೆನೆ ಕಟ್ಟ ಸಮಯದಲ್ಲಿ ಮಳೆ ಹೋಗ್ಬಿಟ್ಟು ಈ 3 ವರ್ಷ ರೈತರು ತುಂಬಾ ಕಂಗಾಲಾದ್ರು ಅಂತಾನೆ ಹೇಳ್ಬೋದು. ಹಾಗೆ ಅಡಿಕೆ ಕೃಷಿಗೂ ಕೂಡ ಸ್ವಲ್ಪನೇ ಹೊರತಾ ಇತ್ತು. ಮಳೆ ಬರ್ದೇನೆ ಸ್ವಲ್ಪ ಗಿಡಗಳು ಒಣಗಿದ್ದುಂಟು. ಆದ್ರೆ ಅದಕ್ಕೆ ಪರ್ಯಾಯವಾಗಿ ನಾವು ಈ ಹಿಂದೆ ಸುಮಾರು 10 ವರ್ಷಗಳ ಹಿಂದೆ ಇದೇ ರೀತಿ ಆಗ್ಬಿಟ್ಟು 3 ವರ್ಷ ಅಡಿಕೆ ಒಣಗೋಗಿತ್ತು. ಹಂಗಾಗಿ ನಾವೇನ್ ಪ್ಲಾನ್ ಮಾಡ್ಕೊಂಡ್ವಿ, 1 ಹೆಕ್ಟೇರ್ಗಾದ್ರೂ ತೆಂಗಿನ ಕೃಷಿ ಮಾಡ್ಬೇಕು ಅಂತೇಳಿ ತೆಂಗಿನ ಗಿಡಗಳನ್ನು ಕೂಡ ಹಾಕೊಂಡಿದ್ವಿ. 5 ಎಕರೆ ಅಡಿಕೆನೆ ಹಾಕಕ್ಕಿಂತ ತೆಂಗನ್ನು ಕೂಡ ನಾವು ಬೆಳೆದ್ರೆ ಯಾವ್ದ್ರಲ್ಲಾದ್ರಲ್ಲೂ ಒಂದ್ರಲ್ಲಿ ನಾವು ಬದುಕಬಹುದು ಅನ್ನೋ ದೃಷ್ಟಿಯಲ್ಲಿ ಆತರ ಮಾಡ್ಕೊಂಡಿದ್ವಿ. ಯಾಕೆಂದ್ರೆ ನಮ್ದು ಈಗ ನಾವೆಲ್ಲ

ಆದ್ರೆ ಬರುತ್ತೆ ಅನ್ನೋದು ನಿರೀಕ್ಷೆ ಇವತ್ತು ನಾವು ನಿರೀಕ್ಷೆ ಇಲ್ಲ ಸರ್, ಯಾಕೆಂದ್ರೆ ದೈನಂದಿಕವಾಗಿ ನಮ್ಮ ಎಲ್ಲ ವಿಜ್ಞಾನಿಗಳು ನೋಡ್ತಾ ಇದ್ದಾರೆ, ಯಾಕೆಂದ್ರೆ ಮಳೆ ಸರಿಯಾದ ಟೈಮಿಗೆ ಬಂದ್ರೆ ನಮಗೆ ಎಲ್ಲ ಬೆಳೆನೂ ಬರುತ್ತೆ ಸರ್, ಇಲ್ಲಾಂದ್ರೆ ನಮ್ಗೆ ತುಂಬಾನೇ ಕಷ್ಟ. ನಾವು ಮಾಡೋ ಕೆಲಸ ಎಲ್ಲ ಮಾಡಿರ್ತೀವಿ, ಆದ್ರೆ ಸರ್ ವಾತಾವರಣದಲ್ಲಿ ಏರುಪೇರಾದಾಗ ನಾವ್ ಏನ್ ಮಾಡ್ಲಿಕ್ಕಾಗತ್ತೆ, ಅದನ್ನ ಹೆಂಗೆ ಸರಿದೂಗಿಸ್ಕೋಬೇಕು, ಹೆಂಗೆ ಇದ್ ಮಾಡ್ಬೇಕು ಅನ್ನೋದು ಸರ್ ಇವತ್ತು ನಮ್ಮ ನಿಸರ್ಗಕ್ಕೆ ನಾವೇನ್ ಕೊಡುಗೆ ಕೊಡ್ತಾ ಇದೀವಿ, ನಿಸರ್ಗ ಈ ತರ ಬದಲಾವಣೆ ಆಗ್ಲಿಕ್ಕೆ ಕಾರಣ ಯಾರು, ಇವೆಲ್ಲವನ್ನು ಸರ್ ಅವಲೋಕನ ಮಾಡಿ ನೋಡ್ಬೇಕು. ಅದಕ್ಕೆ ರೈತ ಕಾರಣ ಅಲ್ಲ, ನನ್ನ ಅನುಭವದ ಪ್ರಕಾರ ಹೆಚ್ಚು ನಾವು ವೈಜ್ಞಾನಿಕವಾಗಿ ಹತ್ತು ಹಲವಾರು ತಂತ್ರಜ್ಞಾನಗಳನ್ನ ಅತಿಯಾಗಿ ಆವಿಷ್ಕಾರ ಮಾಡಿ ಅತಿಯಾದ ರಾಸಾಯನಿಕ ಗೊಬ್ಬರ ಔಷಧಿಗಳನ್ನ ಕಂಡಿಡ್ದಿದ್ದು ಯಾರು ಮೇಡಮ್ ಸರ್, ಕಂಡಿಡ್ದಿದ್ದು ಯಾರು ಮತ್ತೆ ಅದನ್ನೆಲ್ಲ, ಅದನ್ನ ಕಂಡಿಡ್ದಿದ್ದು ವಿಜ್ಞಾನಿಗಳೇ. ಹಾಗಾಗಿ ಇದಕ್ಕೆ ರೈತ ಜವಾಬ್ದಾರಿ ಅಲ್ಲ ಸರ್. ಕೊನೆಯದಾಗಿ ಈಗ ನಮ್ಮ ರೈತ ಬಾಂಧವರಿಗೆ ನಿಮ್ಮನ್ನು ಸಂಪರ್ಕಿಸಬೇಕಾದ್ರೆ ನಂಬರ್ ಕೊಡಿ ಮೇಡಮ್. 9731853002. ನನ್ನ ಹೆಸರು ಜಿ ಎಸ್ ಗೀತಾ ಆರಂಗಟ್ಟ, ಶಿವಮೊಗ್ಗ ತಾಲೂಕು. ತುಂಬಾ ಧನ್ಯವಾದ ಆಕಾಶವಾಣಿ ಭದ್ರಾವತಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಧನ್ಯವಾದಗಳು ಅರ್ಪಿಸುತ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಇನ್ನೊಮ್ಮೆ ಧನ್ಯವಾದ. ನಮಸ್ಕಾರ ಮೇಡಮ್. ನಿಮಗೂ ಕೂಡ ಸರ್ ಧನ್ಯವಾದಗಳು ಈ ಅವಕಾಶ ಕೊಟ್ಟಿದ್ದಕ್ಕಾಗಿ. ನಿಮಗೂ ಕೂಡ ತುಂಬಾ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಶಿವಮೊಗ್ಗ ಜಿಲ್ಲೆ ಹರಮಘಟ್ಟ ಗ್ರಾಮದ ಪ್ರಗತಿಪರ ರೈತ ಮಹಿಳೆ ಶ್ರೀಮತಿ ಗೀತಾ ಅವರೊಂದಿಗೆ ಅವರ ಕೃಷಿ ಅನುಭವಗಳ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ: ಅಡಕೆ ಬೆಳೆಯಲ್ಲಿ ಬರುವಂತಹ ಹೂಗೊಂಚಲು ತಿನ್ನುವ ಹುಳು ಅಥವಾ ಸಿಂಗಾರ ಹುಳು, ಕೆಂಪು ಜೇಡ ನುಸಿ, ಸುಳಿ ತಿಗಣೆ ಅಥವಾ ಕದಿರು ತಿಗಣೆ ಮತ್ತು ಅಡಕೆ ಬೆಳೆಗಾರರಿಗೆ ಸಲಹೆಗಳು, ಈ ಕುರಿತು ಇರುವಕ್ಕಿ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗಡೆ ಅವರೊಡನೆ ಸಂದರ್ಶನ. ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗಡೆ ಅಂತ. ನಾನು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಿಯಾಗಿ ಹಾಗೂ ಪಿಎಂಇ ಘಟಕದಲ್ಲಿ ನೋಡಲ್ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಾ ಇದ್ದೇನೆ. ಇವತ್ತು ತಮಗೆ ಅಡಿಕೆ ಬೆಳೆಯಲ್ಲಿ ಬರುವ ಹೂಗೊಂಚಲು ತಿನ್ನುವ ಹುಳು ಅಥವಾ ಸಿಂಗಾರ ಹುಳು ಅಂತ ಹೇಳ್ತೀವಲ್ಲ, ಆ ವಿಷಯವಾಗಿ ಕೆಲವೊಂದು ತಾಂತ್ರಿಕ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈ ಹೂಗೊಂಚಲು ಹುಳು ತಿನ್ನುವ ಹುಳು, ಈ ಕೀಟ ಅಡಿಕೆ ಬೆಳೆಯುವ ಕರ್ನಾಟಕ ಮತ್ತು ಕೇರಳದಲ್ಲಿ ಸಾಮಾನ್ಯವಾಗಿ ಕಂಡುಬರ್ತದೆ. ಈ ಕೀಟದ ಪತಂಗಗಳು ಸಾಮಾನ್ಯವಾಗಿ ಬೂದು ಬಣ್ಣ ಹೊಂದಿರ್ತವೆ. ಆಮೇಲೆ ಪತಂಗಗಳು ಸಾಮಾನ್ಯವಾಗಿ ಹಗಲು ಮತ್ತು ರಾತ್ರಿ ಎರಡು ಹೊತ್ತು ಕಂಡುಬರ್ತವೆ. ಮತ್ತು ಹೆಣ್ಣು ಪತಂಗಗಳು ಇನ್ನೂ ತೆರೆಯದ ಹೂಗೊಂಚಲುಗಳಲ್ಲಿ ಮೊಟ್ಟೆಗಳನ್ನ ಸಾಮಾನ್ಯವಾಗಿ ಇಡ್ತವೆ. ಮೊಟ್ಟೆಗಳಿಂದ ಬಂದ ಮರಿ ಹುಳುಗಳು ಈ ಹೂಗೊಂಚಲುಗಳನ್ನೆಲ್ಲ ಹಾಳು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಹಾನಿಯ ಲಕ್ಷಣಗಳು ಏನಪ್ಪಾ ಅಂದ್ರೆ, ಈ ಹುಳುಗಳು ಇನ್ನೂ ತೆರೆಯದ ಹೂಗೊಂಚಲಿನಲ್ಲಿ ಹೊಂಬಾಳೆಗಳಲ್ಲಿ ತಮ್ಮ ಬಲೆಗಳನ್ನ ಹೆಣೆದು ಹೂಗಳನ್ನ ಕೊರೆದು ಅಥವಾ ಸುರಂಗಗಳನ್ನ ಕೊರೆದು ಹೊರಗಿನ ಗಂಡು ಮತ್ತು ಹೆಣ್ಣು ಹೂಗಳನ್ನ ಇರ್ತಾವಲ್ಲ ಅದನ್ನ ತಿಂದು ಹಾಳು ಮಾಡ್ತವೆ. ಅಡಿಕೆ ಮರದಲ್ಲಿ ಹೂಗೊಂಚಲು ಹೊರಬಿಡುವ ಸಮಯದಲ್ಲಿ ಈ ಕೀಟದ ಹಾವಳಿಯು ಸಾಮಾನ್ಯವಾಗಿ ಅಧಿಕವಾಗಿರ್ತದೆ. ಹೂಗೊಂಚಲು ಅಥವಾ ಸಿಂಗಾರವನ್ನು ಈ ಕೀಟವು ಸಾಮಾನ್ಯವಾಗಿ ಪೂರ್ತಿ ತಿಂದು ಹಾಳು ಮಾಡ್ತವೆ. ಈ ಹುಳುಗಳು ಸಿಂಗಾರವನ್ನು ಕೊರೆದು ತೂತು ಮಾಡುವುದರಿಂದ ಹೂಗೊಂಚಲುಗಳೆಲ್ಲ ಕ್ರಮೇಣ ಮುದ್ದೆಯಾಗಿ ಒಣಗ್ತಾ ಹೋಗ್ತವೆ. ಮತ್ತು ಕ್ರಮೇಣ ಹೂಗೊಂಚಲಿನ ಕೆಳಭಾಗದಿಂದ ಅಂಟು ದ್ರವ ಹೊರಗಡೆ ಬರ್ತಾ ಇರ್ತವೆ, ಹೂವೆಲ್ಲ ಕ್ರಮೇಣವಾಗಿ ಉದುರುತ್ತವೆ. ಇದೆಲ್ಲ ಹೂವೆಲ್ಲ ಉದುರೋದ್ರಿಂದ ಟೋಟಲ್ ಆಗಿ ಅಡಿಕೆ ಇಳುವರಿಯಲ್ಲಿ ಕಡಿತ ಉಂಟಾಗ್ತವೆ. ಇದನ್ನ ಸಕಾಲದಲ್ಲಿ ರೈತರು ನಿರ್ವಹಣೆ ಮಾಡಿ ಹತೋಟಿಯಲ್ಲಿ ಇಟ್ಕೊಳ್ಳೋದು ತುಂಬಾ ಅನಿವಾರ್ಯವಾಗಿದೆ. ಈ ನಿರ್ವಹಣಾ ಕ್ರಮ ಏನಂದ್ರೆ, ಈ ಬಾಧೆಗಳೊಳಗಿರುವ ಎಲ್ಲಾ ಸಿಂಗಾರಗಳನ್ನು ರೈತರು ಗುರುತಿಸಿ ಅದನ್ನ ತೆಗೆದು ಆ ಹುಳ ಸಹಿತ ಅದನ್ನ ಸುಟ್ಟು ಹಾಕ್ಬಿಡ್ಬೇಕು. ಅಕಸ್ಮಾತ್ ಆಗಿ ಬಾಧೆ ಕಡಿಮೆ ಇತ್ತು ಅಂತ ಆದ್ರೆ ಪ್ರಾರಂಭದಲ್ಲಿ ಸಾವಯವವಾಗಿ ಈ ಬೇವಿನಾಧಾರಿತ ಕೀಟನಾಶಕ ಇದೆ, ಬೇವಿನ ಬೀಜದ ಕಷಾಯ, ಶೇಕಡಾ 5 ಬೇವಿನ ಬೀಜದ ಕಷಾಯ ಅಥವಾ ಅಜಾಡ ರೆಕ್ಟಿಂಟ್ ಎಂಥದ್ದು PPM ಅಥವಾ ಬೇವಿನ ಬೀಜದ ಕೀಟನಾಶಕಗಳು ಮಾರ್ಕೆಟ್ ಅಲ್ಲಿ ರೆಡಿಯಾಗಿ ಸಿಗ್ತವೆ. ಅದನ್ನ 2-3 ಮಿಲಿ 1 ಲೀಟರ್ ಹಾಕಿ ಸಿಂಪಡಣೆ ಮಾಡಬೇಕು. ಅಕಸ್ಮಾತ್ ಆಗಿ ಮರಗಳಲ್ಲಿ

ಪರಿಸರ ಗೀತೆಯನ್ನು ಕೇಳಿದಿರಿ. ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್, ಹೊಟ್ಟೆ ನೋಡ್ಕೊಳ್ಳಿ ಎಲ್ಲರೂ ಬಗ್ಗೆ. ಕೇಳುಗರೇ, ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿವು ಆರೈಕೆ ಮೂಡಿಸುವ ವಿಶೇಷ